ಕಾತಾಳ ಆಂಡುವಾಗ ಹೋದ್ರೆ ನೀನು ಅಂದು ನಮ್ಮ ಪರಿವರ್ತನೆ ಇದೆ. ಸ್ವಾಮಿ ವಿಕ್ರಮಸಿಂಧು ಮಹಾತ್ಮೆಯಾಗಿ ಪ್ರಧಾನ ಸಜ್ಜಾತಿಕ ಪಕ್ಷ ಇದೆ, ಸುಮಾರು ಬೆರವಣಿಗೆ ಒದ್ದೇನಿಗೆ ಪಕ್ಷ ಸಜ್ಜಾತಿಕ ಪಕ್ಷ ಬಿಟ್ಟು ಅನ್ನೇ ಪಾತಾಳ ಆಂಡುವಂತಿಗಿಲ್ಲ ಅವರು ಪ್ರಶ್ನೆಗಳನ್ನು ವೇರೋ ರಣಿಲ್ ವಿಕ್ರಮಸಿಂಗ್ ಮಹಾತ್ಮೇನೋ ಟೂಬೆಂದ್ರೆ ಸಾಮಗಾಮಿ ಸಂದೇಹದ ಕಲಡ ಮೇಕ್ ಸಜ್ಜಾತಿಕ ಪಕ್ಷ ನಾಯಕ ಅಗ್ರಾಮಾಧ್ಯ ರಣಿಲ್ ವಿಕ್ರಮಸಿಂಗ್ ಮದುವೆ ಮೇಕ ಎಕ್ಕಿ ಮೇಕ ಇಲ್ಲಿಗೆ ನೀಮ ಮೇಕ ಕಲಡ ಕಲಾತೀನಿ ಕಾಟದು ಸಜ್ಜಾತಿಕ ಪಕ್ಷದ ರಟಸಾಯ ಮೇಕದ ವಂಶನೋನೇ ಕೌದು ಮೇಕದ ವಾಕ್ಯನ್ನು ಸಮಂಗಿ ಉಪನಾಯಕ ಈ ಸಿದ್ಧಿ ಸಂಬಂಧ ಹೆನ್ವಸಿಂಗೆ ರವಿ ಕರುಣ ಮೊದಲ ವಚ್ಚು ಮೇಕ ಪ್ರಹ್ಲಾದಾನೆ ಮಹಿಂದ ರಾಜಪಕ್ಷಕ್ಕೆ ಸಾಮಗಾಮಿ ಸಂದೇಹದ ಕಲ್ಲ ಇದರ ಇಲಿಗನ್ನು ಆಗಮಿಸುಮ ಮೇ ತಂದೆ ಸಾಮಗಾಮಿ ವೆಂದ ಯಾಕಂದ್ರೆ ಕಲ್ಲ ಕತ್ತಿಗಳಲ್ಲಿ ಹೌದು ಸಮಂಗಿ ಉಪನಾಯಕ